ಹೀಗೆ ಪ್ರತಿಯೊಂದು ಟ್ರೈನಿಂಗ್ ಸೆಷನ್ ಆಗಲಿ, ಎಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಥವಾ ಎಲ್ಲಿ ನನಗೆ ಆಮಂತ್ರಣ ಇರುತ್ತೆ ಅಂತ ಜಾಗಗಳಲ್ಲೆಲ್ಲ ಹೋಗಿ ಭಾಗವಹಿಸ್ತೀನಿ ನಾನು. ಅಲ್ಲಿ ಎಲ್ಲ ಹೇಳಿದ್ದೆಲ್ಲ ಅಳವಡಿಸೋದಕ್ಕಾಗಲ್ಲ, ಆದರೆ ನಮ್ಮ ಸಮಯಕ್ಕೆ ನಮ್ಮ ದುಡ್ಡಿನ ಶಕ್ತಿಗೆ ಇದಕ್ಕೆಲ್ಲ ಏನು ಅಳವಡಿಸ್ಕೋಬಹುದು ನಮ್ಮ ತೋಟದಕ್ಕೆ ಅದನ್ನು ನೋಡಿ ನಾವು ಪ್ರಯೋಗ ಮಾಡ್ತೀವಿ ತೋಟದಲ್ಲಿ. ತೆಂಗಿನ ಮರಗಳ ನಿರ್ವಹಣೆ ಯಶಸ್ವಿಯಾಗಿ ಮಾಡಿದ್ರಿ, ಅದು ಫಲಭರಿತ ಆಗಿದೆ ಅಂತ ಹೇಳಿದ್ರಿ. ಇನ್ನು ಬೇರೆ ಬೆಳೆಗಳಿಗೆ ಬರೋಣ. ಅಡಿಕೆ ಸಸಿಗಳನ್ನ ನೀವೇ ನೆಟ್ಟಿದ್ದ, ಅದೇ ಇತ್ತ, ಅದರ ಒಂದು ಅನುಭವವನ್ನು ಹಂಚಿಕೊಳ್ಳಿ. ಈ ನನಗೆ ಮೊದಲೇ ಹೇಳ್ದಂಗೆ ಈ ಕರಳು ಮಣ್ಣಲ್ಲಿ ಈ ಪಾಮ್ ಜಾತಿ ಮರಗಳು ಏನಿದೆ ಅದೇ ಚೆನ್ನಾಗಿ ಬರೋದು ಅಂತ ಅನ್ನೋದು ಒಂದು ನಂದೇ ಪ್ರಯೋಗದಲ್ಲಿ ಅನುಭವ ಆಯಿತು. ಹಾಗಾಗಿ ತೆಂಗು ಚೆನ್ನಾಗಿ ಬಂದಿದ್ದರಿಂದ ನೆಕ್ಸ್ಟು ಅದಕ್ಕೆ ಅಡಿಕೆ ಹಾಕಕ್ಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಕಾಫಿ ಪ್ಲಾಂಟರ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದ್ರಿಂದ ನಾವು ಒಂದು 12 ಎಕರೆ ಕಾಫಿ ಮಾಡಿದ್ವು, ಅಂದರೆ ಅದು ಸಕ್ಸಸ್ ಆಗಲಿಲ್ಲ. ಒಂದು 12 ವರ್ಷದಲ್ಲಿ ವರುಣ ಚಾನಲ್ ನೀರು ಬಂದು ಸ್ವಲ್ಪ ಶೀತ ಜಾಸ್ತಿ ಆಗಿ ಕಾಫಿನೂ ಅಲ್ಲಿ ಫೇಲ್ ಆಯಿತು. ಹಾಗಾಗಿ ಆ ಟೈಮಲ್ಲೇ ನಾವು ಅಡಿಕೆ ಹಾಕಿದ್ವು. ಹಾಗಾಗಿ ಈಗ ಅಡಿಕೆ ಫಸಲು ಚೆನ್ನಾಗಿದೆ, ಅಡಿಕೆ ಫಸಲು ಚೆನ್ನಾಗಿದೆ. ಮತ್ತು ಕರಳು ಭೂಮಿಲೂ ಅಡಿಕೆ ತುಂಬ ಬಂಪರ್ ಕ್ರಾಪ್ ಬರೋದಿಲ್ಲ, ಬಟ್ ಅಂತರಲ್ಲೂ ನಿಮಗೆ ಒಂದು ಆದಾಯ ಕುಂಠಿತ ಆಗದಲೇ ಇರೋ ಮಟ್ಟಿಗೆ ನಿಮಗೆ ಫಸಲು ಬರಂಗೆ ಇರುತ್ತೆ. ಅದರಲ್ಲಿ ನೀವು ಎಲ್ಲಿ ತಂದ್ರಿ ಅಡಿಕೆ? ನಾವು ಶಿವಮೊಗ್ಗ ತೀರ್ಥಹಳ್ಳಿಯಿಂದ ಸ್ವಲ್ಪ ತಂದೆ ನಾನು, ಅರ್ಧ ಭಾಗ ಶಿವಮೊಗ್ಗ ತೀರ್ಥಹಳ್ಳಿಯಿಂದ ತಂದೆ. ಶಿವಮೊಗ್ಗ ಲೋಕಲ್ ತೀರ್ಥಹಳ್ಳಿ ವೆರೈಟಿಲೇನೆ ತಂದಿದ್ದು. ಅದಲ್ದಲೇನೆ ಒಂದು ಸ್ವಲ್ಪ ಮೋಹಿತ್ ನಗರ್ ಹಾಕಿದ್ದೀನಿ, ಆದರೂ ಅದಿನ್ನೂ ಸಸಿಗಳು ಇನ್ನೂ ಬಂದಿಲ್ಲ. ಅದು ಒಂದು 1.5 ಸಾವಿರ ಮೋಹಿತ್ ನಗರ್ ಪ್ಲಾಂಟಿಂಗ್ ಮಾಡಿದ್ದೀನಿ. ತೀರ್ಥಹಳ್ಳಿ ವೆರೈಟಿ ಯಥೇಚ್ಛವಾಗಿ ಬೇಡಿಕೆ ಇರೋದ್ರಿಂದ ಇವತ್ತವರೆಗೂ ಏನು ತೊಂದರೆ ಆಗ್ತಾ ಇಲ್ಲ. ನಾವೆಲ್ಲ ಹಸಿ ಅಡಿಕೆನೇ ಕುಯ್ದು ತೂಕದ ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ನಾವು. ಸರಾಸರಿ ಏನು ಇಳುವರಿ ಬರುತ್ತೆ ಪ್ರತಿ ಮರ? ಪ್ರತಿ ಮರ ನಮಗೆ ಈಗ ಎಲ್ಲ ಹೇಳೋದು ಮಿನಿಮಮ್ ಒಂದು 15 ಕೆಜಿ ಬರಬೇಕು ಅಂತ ಅಂದ್ಬಿಟ್ಟು ನಮಗೊಂದು 8-9 ಕೆಜಿ ಬರ್ತಾ ಇದೆ. ನಮಗೆ ಹೆಚ್ಚಾಗೋ ಅವಕಾಶ ಇದೆ. ಹೆಚ್ಚು ಅವಕಾಶ ಇದೆ ಅಂದ್ರೆ ನಮಗೆ ಮಣ್ಣಿಂದು ಕ್ಷೀರತೆ ಜಾಸ್ತಿ ಇರೋದ್ರಿಂದ ನಮಗೆ ಆವರೇಜ್ ಈಲ್ಡ್ ಏನಿದೆ ಅದು ಅಷ್ಟೇ ಬರ್ತಾ ಇರೋದು. ಈಗ ಒಂದು 2.5 ಎಕರೆಗೆ ಪೂರ್ತಿ ಸಾವಯವ ಕೃಷಿ ಅಳವಡಿಸಿ ಅಲ್ಲಿ ಆ ಜಾಗದಲ್ಲಿ ಒಂದು ಕಂಪಾರಿಟಿವ್ ಸ್ಟಡಿ ಮಾಡ್ತಾ ಇದ್ದೀನಿ. ಬಾಕಿ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಎರಡಕ್ಕೂ ಕಂಪಾರಿಟಿವ್ ಸ್ಟಡಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಾಬಬ್ಲಿ ಸಕ್ಸಸ್ ನಾನು ಹೇಳಬಲ್ಲಕ್ಕೆ ಸಾಧ್ಯ ಇನ್ನೊಂದು 2 ವರ್ಷದಲ್ಲಿ. ಇನ್ನು ಅಡಿಕೆ ಮರಗಳಿಗೇನೆ ಕಾಳು ಮೆಣಸಿನ ಬಳ್ಳಿಗಳನ್ನು ನೀವೇ ಹಬ್ಬಿಸಿದ್ದೀರಿ, ಕಾಳು ಮೆಣಸಿನ ಒಂದು ಕೃಷಿಯಲ್ಲಿ ಏನು ನಿಮ್ಮ ಅನುಭವ? ಕಾಳು ಮೆಣಸು 6 ವರ್ಷದ ಹಿಂದೆ ಹಾಕಕ್ಕೆ ಶುರು ಮಾಡಿದ್ದು. ಇವತ್ತಿನ ದಿನ ಕಾಳು ಮೆಣಸು ಕಳೆದ ವರ್ಷ ಯಥೇಚ್ಛವಾಗಿ ಮಳೆ ಆದ್ರಿಂದ ಅದಕ್ಕೆ ರೂಟ್ ರಾಟ್ ಡಿಸೀಸ್ ಬರುತ್ತೆ, ಹಾಗಾಗಿ ಅದರಲ್ಲಿ ಸಾಕಷ್ಟು ಬಳ್ಳಿಗಳು ಸತ್ತೋಗಿದ್ದಾವೆ. ಆದ್ರೂ ರೈತನ ಪ್ರಯತ್ನ ಏನು ಅಂತಂದ್ರೆ ಪ್ರತಿ ವರ್ಷ ನಾನು ಒಂದು 200-300 ಸಸಿಗಳು ಹಾಕ್ತಾನೆ ಇರ್ತೀನಿ. ಹಾಗಾಗಿ ಏನ್ ಸಾಯುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದಿಂಗೆ ಮಾಡ್ಕೊಳ್ತೀನಿ. ಆದ್ರೂ ಕಳೆದ ವರ್ಷ ನಮಗೆ ಪ್ಲಾಂಟಿಂಗ್ ಮಾಡೋದಕ್ಕೆ ಆಗಲೇ ಇಲ್ಲ, ಯಾಕೆಂದ್ರೆ ಯಥೇಚ್ಛವಾಗಿ ಒಂದು 4-5 ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಇದ್ದಿದ್ರಿಂದ ನಮಗೆ ಪ್ಲಾಂಟಿಂಗ್ ಆಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಾಳು ಮೆಣಸಿಗೆ ಏನು ಅಂದ್ರೆ ನೀವು ಕಾಳು ಮೆಣಸು ಅಡಿಕೆಗೆ ಹಾಕಿದ್ರೆ ಅದರಲ್ಲಿ ಕಾಳು ಮೆಣಸಿಗೆ ಏನು ಕೆಲಸ ಮಾಡ್ತೀರಾ ಅದು ಅಡಿಕೆಗೂ ಪೋಷಕಾಂಶ ಕೊಟ್ಟಂಗಾಗತ್ತೆ, ಅಡಿಕೆಗೆ ಏನು ಕೊಡ್ತೀರಾ ಅದು ಕಾಳು ಮೆಣಸಿಗೂ ಪೋಷಕಾಂಶ ಕೊಟ್ಟಂಗಾಗತ್ತೆ. ಸೊ ಒಂದಕ್ಕೆ ಒಂದು ಇಂಟರ್ ರಿಲೇಟೆಡ್ ಆಗುತ್ತೆ. ಬಟ್ ಮಲ್ಟಿಪಲ್ ಕ್ರಾಪಿಂಗ್ ಅಲ್ಲಿ ಏನು ನಿಮಗೆ ಉಪಯೋಗ ಇದೆಯೋ ಅಷ್ಟೇ ನಿಮಗೆ ನಿಮ್ಮ ಸಮಯ ಆಗಲಿ ಅಥವಾ ನಿಮ್ದು ಹಣ ಆಗಲಿ ಎಲ್ಲಾನುವೆ ಯೂನಿಫಾರ್ಮ್ ಆಗಿ ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಮಲ್ಟಿಪಲ್ ಕ್ರಾಪಿಂಗ್ ಅಲ್ಲಿ ಆದಾಯ ಏನು ಬರುತ್ತೆ ನಿಮಗೆ ಅದೇ ತರ ನಿಮ್ದು ಶ್ರಮ ಸಮಯ ಮತ್ತೆ ಹಣ ಇದಿಷ್ಟುವೆ ಹಾಗೇನೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದನ್ನ ನೋಡೇನೆ ನೀವು ವ್ಯವಸಾಯ ಮಾಡಬೇಕು. ಈ ಮೆಣಸಿನ ಬಳ್ಳಿಗಳನ್ನ ಎಲ್ಲಿಂದ ತಂದ್ರಿ? ನಮ್ಮ ಹತ್ರ ಇದ್ದಿದ್ದ ಮೆಣಸಿನ ಬಳ್ಳಿಲಿ ನಾವೇನೆ ನರ್ಸರಿ ಮಾಡಿಕೊಂಡು ಡೆವಲಪ್ ಮಾಡಿದ್ದು. ಒಂದು ಸ್ವಲ್ಪ ಕಸಿ ಮೆಣಸಿನ ಬಳ್ಳಿಗಳನ್ನ BC Road ಮಂಗಳೂರಿಂದ ತಗೊಂಡು ಬಂದೆ, ಬಟ್ ಅದು ಸ್ವಲ್ಪ ಫೇಲಿಯರ್ ಆಯಿತು. ಯಥೇಚ್ಛವಾಗಿ ನೀರಿದ್ದರಿಂದ ಅದು ಸ್ವಲ್ಪ ಫೇಲಿಯರ್ ಆಯಿತು. ಈಗೇನು ಅಂದರೆ ನಮ್ಮದೇ ಪಣಿಯೂರು ವೆರೈಟಿ ಏನಿದೆ ಅದೇ 1 ಅಥವಾ 6 ಪಣಿಯೂರ್ 1 ಅಥವಾ 6 ಅದನ್ನೇ ಡೆವಲಪ್ ಮಾಡಿ ಅದನ್ನೇ ಹಾಕ್ತಾ ಇದ್ದೀವಿ ನಾವೀಗ. ಅದೇ ಸ್ವಲ್ಪ ಡಿಸೀಸ್ ರೆಸಿಸ್ಟೆಂಟ್ ಅಂತ ಅನ್ಸುತ್ತೆ, ಪಣಿಯೂರು 6 ಸ್ವಲ್ಪ ಡಿಸೀಸ್ ರೆಸಿಸ್ಟೆಂಟ್ ಅನ್ಸುತ್ತೆ. ಬಟ್ ನಮ್ಮಲ್ಲೇ ಇರೋಂಥ ಒಂದು 2-3 ಬಳ್ಳಿಗಳಿದೆ ಅದರಲ್ಲೇ ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದೀನಿ ಅದನ್ನೇ. ಎಲ್ಲ ಅನುಕೂಲಕರವಾಗಿತ್ತು ವರ್ಷ ಇಡೀ ಆ ಒಂದು ಕಾಳುಮೆಣಸಿನ ಬೆಳೆಗೆ ನಂಗಿದ್ರೆ ಎಷ್ಟು ಇಳುವರಿ ಪಡ್ಕೊಂಡಿದ್ದೀರಾ ನೀವು? ನಾಳೆ ನಮ್ಮಲ್ಲಿ 1 ಕೆಜಿ ಒಂದು ಬಳ್ಳಿಗೆ ಸಿಗಲೇಬೇಕು. ಅಂದರೆ ನಮ್ಮಲ್ಲಿಗ ನಾನು ಈ ವರ್ಷ ಒಂದು 2-2.5 ಕ್ವಿಂಟಾಲು ಸಿಕ್ತು ಕಾಳು ಮೆಣಸು ಅಷ್ಟೇ. ಆ 2.5 ಕ್ವಿಂಟಾಲ್ ಸಿಕ್ಕಿದ್ದು ನಮಗೆ ಈ ಮಳೆದು ಬಾಧೆಯಿಂದನೇ ಅರ್ಧ ತೊಂದರೆ ಆಗಿ ಬಳ್ಳಿಗಳು ಇಲ್ದಿಲ್ದ್ರಿಂದ ಆಗಿದ್ದು. ಇಲ್ದೋಗಿದ್ರೆ ಒಂದು 5 ಕ್ವಿಂಟಾಲ್ ಆಗಬೇಕಾಗಿತ್ತು ಈ ವರ್ಷ. ಆದರೂ ನಮಗೊಂದು ಅಡಿಷನಲ್ ಇನ್ಕಮ್ ಅಂತ ಹೇಳ್ಬೋದು ಅದರಲ್ಲಿ. ಇನ್ನು ಮಾತಾಡ್ತಾ ನೀವು ಹೇಳಿದ್ರಿ ನಿಮ್ಮದೇ ಆದ ಒಂದು ನರ್ಸರಿ ಸಸ್ಯ ಕ್ಷೇತ್ರನೂ ನೀವು ಮಾಡಿಕೊಂಡ್ರಿ ಅಂತ. ಈ ಪ್ರಯತ್ನಕ್ಕೆ ಏನು ಪ್ರೇರಣೆ, ಇದರಲ್ಲಿ ನಿಮ್ಮ ಅನುಭವ,

ಸಾಮಾನ್ಯವಾಗಿ ನಾಟಿ ಮಾಡಿದ 18 ತಿಂಗಳ ನಂತರ ಮೈಸೂರು ವೀಳ್ಯದೆಲೆಯು ಕೊಯ್ಲಿಗೆ ಬರುತ್ತೆ. ಎಳೆಯ ಮತ್ತು ತಿಳಿ ಹಸಿರು ಬಣ್ಣ ಉಳ್ಳ ಎಲೆಗಳನ್ನು, ಬಲಿತ ಎಲೆಗಳನ್ನು ತೊಟ್ಟು ಸಹಿತ ಕೊಯ್ಲು ಮಾಡಬೇಕು. ಒಂದು ವರ್ಷದಲ್ಲಿ ಪ್ರತಿ ಹೆಕ್ಟೇರ್ನಿಂದ ಸುಮಾರು 20-30 ಲಕ್ಷ ಎಲೆಗಳನ್ನ ನಿರೀಕ್ಷಿಸಬಹುದು. ಪ್ರತಿ ಎಕರೆ ಪ್ರದೇಶದಲ್ಲಿ 25-40 ಪಿಂಡಿಯನ್ನು ಪ್ರತಿ 20 ದಿನಕ್ಕೊಮ್ಮೆ ಕೊಯ್ಲು ಮಾಡಿ ಪಡೆಯಬಹುದು. ಒಂದು ಕಟ್ಟಿನಲ್ಲಿ 200 ಎಲೆಗಳಿರುತ್ತೆ, ಒಂದು ಪಿಂಡಿಯಲ್ಲಿ 50 ಕಟ್ಟುಗಳಿರುತ್ತೆ. ಒಟ್ಟಾರೆ ಒಂದು ಪಿಂಡಿಯಲ್ಲಿ 10,000 ಎಲೆಗಳಿರುತ್ತೆ. ಮೈಸೂರು ವೀಳ್ಯದೆಲೆಯನ್ನು ಪ್ರತಿನಿತ್ಯವೂ ಬೆಳಗಿನ ಜಾವದಲ್ಲಿ ತೊಟ್ಟು ಸಹಿತ ಕೊಯ್ಲು ಮಾಡಿ ಎಲೆಯನ್ನು ಬಾಳೆನಾರಿನಿಂದ ಕಟ್ಟುಗಳಾಗಿ ಕಟ್ಟಿ ಬಿದಿರಿನ ಬುಟ್ಟಿಯಲ್ಲಿ ಹಾಕಿ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಮೈಸೂರು, ಹುಣಸೂರು, ಉದ್ಬೂರು ಹಾಗೂ ಜೈಪುರಗಳಲ್ಲಿ ರೈತರು ನೇರವಾಗಿ ಮಾರಾಟ ಮಾಡ್ತಾ ಬಂದಿದ್ದಾರೆ. ಒಟ್ಟಿನಲ್ಲಿ ಈ ತಳಿಯ ಸಮಗ್ರ ಅಭಿವೃದ್ಧಿಗೆ ರೈತರು ತೋಟಗಾರಿಕೆ ಇಲಾಖೆಯೊಂದಿಗೆ ಕೈಜೋಡಿಸಬೇಕು. ಆಗ ಮೈಸೂರು ವೀಳ್ಯದೆಲೆ ತನ್ನ ಹಳೆಯ ಸೊಬಗನ್ನು ಮತ್ತೆ ಪಡೆಯೋದ್ರಲ್ಲಿ ಎರಡು ಮಾತಿಲ್ಲ. ಲವಂಗ ಬೀನ್ಸ್ ಇದೇನಪ್ಪಾ ಅಂತ ಅನ್ಕೊಳ್ತಾ ಇದ್ದೀರಾ? ಹೌದು, ಒಂದು ರೀತಿಲಿ ಬದನೆ ರೀತಿ ಕಾಣುವಂತಹ ಇದು ಬದನೆ ಅಲ್ಲ. ಹೆಸರು ಲವಂಗ ಬೀನ್ಸ್, ಹಾಗಂತ ಇದು ಲವಂಗನೂ ಅಲ್ಲ. ಬೀನ್ಸ್ ಹಾಗೆ ಕಾಣಿಸಿದ್ರೂ ಅದು ಬೀನ್ಸ್ ಕೂಡ ಅಲ್ಲ. ಇದೊಂದು ಬಳ್ಳಿ ತರಕಾರಿ. ಇದರಲ್ಲಿ 2-3 ಹೆಸರು ತಳಕ್ ಹಾಕೊಂಡಿದೆ. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರು. ಲವಂಗ ಬೀನ್ಸ್ ಅಂತ ಇಲ್ಲಿ ಕರೆದ್ರೆ ಕೇರಳದ ಹಳ್ಳಿಗಾಡಿನಲ್ಲಿ ಇದನ್ನು ನಿತ್ಯ ಬದನೆ ಅಂತ ಕರೀತಾರೆ. ನಮ್ಮ ಮನೆ ಹಿತ್ತಲಲ್ಲಿ ಇದಿದ್ರೆ ಅಗತ್ಯ ಬಿದ್ದಾಗಲೆಲ್ಲ ಸಾಂಬಾರ್ ಜೊತೆ ಸೇರಿಸ್ಕೋಬಹುದು. ಒಂದು ಸಾರ್ತಿ ಬಳ್ಳಿ ಬೆಳೀತು ಅಂದರೆ 4 ವರ್ಷ ನಿರಂತರವಾಗಿ ಬೆಳೆಯುತ್ತೆ. ಅಂತಹ ಸಮೃದ್ಧ ತರಕಾರಿ ಇದು. ಇದೊಂದು ರೀತಿ ನಿಸ್ವಾರ್ಥಿ ಬಳ್ಳಿ ಅಂತಲೇ ಅನ್ಬಹುದು, ಯಾಕಂದರೆ ಇದಕ್ಕೆ ಹೆಚ್ಚಿನ ಆರೈಕೆ ಬೇಡ. ಇದರ ವೈಜ್ಞಾನಿಕ ಹೆಸರು ಐಪೋಮಿಯಾ ಮುರಿಕಾಟ. ಮಲಯಾಳದಲ್ಲಿ ಇದನ್ನು ನಿತ್ಯ ವಜದಿಲ್ ಅಂತ ಕರೀತಾರೆ, ಅಂದರೆ ನಿತ್ಯ ಬದನೆ ಅಂತ. ಕೇರಳದ ಈ ತರಕಾರಿ ನಮ್ಮ ರಾಜ್ಯಕ್ಕೆ ಬಂದಿದ್ದು ಹೇಗಪ್ಪ ಅಂದರೆ, ಹಲವು ಅಪರೂಪದ ತರಕಾರಿಗಳನ್ನ ಬೆಳೆಯುವ ನಿತ್ಯಾಸಕ್ತಿ ಹೊಂದಿರುವಂತಹ ನಮ್ಮ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಶಂಕರ್ ಭಟ್ ಒಡೆಯ ಅವರು ತಮ್ಮ ಕಣ್ಣಿಗೆ ಬಿದ್ದಿದ್ದೇ ತಕ್ಷಣ ಅದನ್ನು ತಮ್ಮ ಊರಿಗೆ ತಂದು ನೆಟ್ಬಿಟ್ರು. ಬಿತ್ತಿದ 60 ದಿನಗಳಲ್ಲಿ ಬಳ್ಳಿ ಹೂ ಬಿಟ್ಟು ಕಾಯಿ ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಯಿತು. ಅದಕ್ಕೆ ಬೀಜವೇ ಬೇಕು ಅಂತೇನಿಲ್ಲ, ಬಳ್ಳಿನ ಕತ್ತರಿಸಿ ಗಿಡ ಮಾಡ್ಕೊಂಡು ನೆಟ್ಟರೂ ಕೂಡ ಬೆಳೆಯುತ್ತೆ. ಇದರಲ್ಲಿ ಸಾಂಬಾರು ಇಲ್ಲ ಪಲ್ಯ ಸಹ ಮಾಡಬಹುದು. ಎಲ್ಲ ತರಹದ ಖಾದ್ಯಗಳಿಗೂ ಕೂಡ ಬಳಸಬಹುದು. ಬಳ್ಳಿಯಿಂದ ಬಿಡಿಸ್ಕೊಂಡು ತುದಿಯಲ್ಲಿರುವ ಹೂವಿನಂತಹ ಭಾಗವನ್ನು ತೆಗೆದು ರುಚಿಕರ ಖಾದ್ಯವನ್ನು ಕೂಡ ತಯಾರು ಮಾಡ್ತಾರೆ. ಮಜ್ಜಿಗೆ ಹುಳಿ ಕೂಡ ಇದರಲ್ಲಿ ಬಹಳ ಚೆನ್ನಾಗಾಗುತ್ತಂತೆ. ಹಿತ್ತಲಿನಲ್ಲಿ 4 ಬಳ್ಳಿ ಇದ್ದರೆ ಸಾಕು, ಎಳೆದಿದ್ದಾಗಲೇ ಕೊಯ್ಲು ಮಾಡಿದರೆ ರುಚಿ ಹೆಚ್ಚು. ಸ್ವಲ್ಪ ಬಲಿತರೂ ಸಾಕು, ನಾರು ಬಂದು ಗಟ್ಟಿಯಾಗುತ್ತೆ. ಒಟ್ಟಿನಲ್ಲಿ ಲವಂಗ ಬೀನ್ಸ್ ಎನ್ನುವ ಈ ಅಪರೂಪದ ತರಕಾರಿ ಅನೇಕ ಖಾದ್ಯಗಳಲ್ಲಿ ಬಳಕೆ ಆಗ್ತಾ ಇದೆ, ಹಾಗೆ ವಿಶಿಷ್ಟ ರುಚಿಯನ್ನು ಕೂಡ ನೀಡ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಮರೆಯದೇ ಕೇಳಿ ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಬಿಕೆ ಸುಮಿತ್ರ. ಹಾ ಕಾ